ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯ ಮೇಘ ಸಂದೇಶ ಕೇಳಿದ್ರಲ್ಲ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಮಣ್ಣಿನ ಮಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಇವತ್ತು ನಾವು ಬಬಲೇಶ್ವರ ತಾಲೂಕು ದೇವಾಪುರದ ಹನುಮಂತಪ್ಪ ಈರಪ್ಪ ಸಿದ್ದರೆಡ್ಡಿ ಅವರ ತೋಟದೊಳಗ ಇದ್ದೀವಿ. ಸಿದ್ದರೆಡ್ಡಿ ಅವರು ಕಳೆದ 4 ದಶಕಗಳಿಂದ, ಸುಮಾರು 40 ವರ್ಷಗಳಿಂದ ಕೃಷಿಯನ್ನ ಮಾಡುತ್ತಾ ಇದ್ದಾರೆ. ಅನೇಕ ಪ್ರಯೋಗಗಳನ್ನು ಕೂಡ ಅವರು ಮಾಡಿದ್ದಾರೆ. ಮಣ್ಣಿನ ಬಗ್ಗೆ ವಿಶೇಷವಾದಂತಹ ಪ್ರೀತಿ ಇರುವಂತಹವರು. ಯಾವ ರೀತಿ ಅವರು ಮಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಂಡು ಬಂದಿದ್ದಾರೆ ಮತ್ತು ಸುಧಾರಣೆ ಮಾಡಿದ್ದಾರೆ, ಅಲ್ಲದೆ ನೀರಾವರಿಯನ್ನ ಯಾವ ರೀತಿ ಇತ್ತೀಚಿನ ದಿವಸದೊಳಗೆ ಬಳಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಅವರಿಂದ ನಾವು ಅನುಭವ ಮಾಡಿಕೊಳ್ಳೋಣ. ಹನುಮಂತಪ್ಪರೇ, ತಮಗೆ ನಮಸ್ಕಾರ. ನಮಸ್ಕಾರ ಸರ್. ಈಗ ತಮ್ಮ ಜಮೀನು ಎಷ್ಟದ? ನಂದು 60 ಎಕರೆ ಇದೆ ಸರ್. 4 ಮಂದಿ ನಾವು ಅಣ್ಣತಮ್ಮರು, ಮನುಷ್ಯಾಗ 15-15 ಎಕರೆ ವ್ಯವಸಾಯ ಮಾಡ್ತೀವಿ. ಎಲ್ಲರೂ ರೈತರಾದ್ವು. ನಮ್ಮ ಪರಿಸ್ಥಿತಿ ಮೊದಲು ಬಹಳ ಬಹಳ ಕುಂಠಿತಿತ್ತು. ಈಗ ನಮ್ಮ ಒಂದು ಸಂಸ್ಥೆ ರೆಡ್ಡಿ ಸಂಸ್ಥಾದಿಂದ ಈ ನಮ್ಮ ಶುಗರ್ ಫ್ಯಾಕ್ಟರಿ ಕಟ್ಟಿದ ಬಳಿಕ ಇಡೀ ನಮ್ಮ ಈ ಬಬಲೇಶ್ವರ ತಾಲೂಕನ ಇವತ್ತೊಂದು ಒಳ್ಳೆ ಸಂದರ್ಶನ ಬಂದಂಗ ಫ್ಯಾಕ್ಟರಿದಿಂದ ನಾವು ಬಹಳ ಬಹಳ ಅಂದ್ರೆ ಬಹಳ ಚಲೋ ಆಗೈತಿ. ಈ ಕಬ್ಬಿನ ಬದಲ ಕೆಲವು ಮಂದಿ 3 ವರ್ಷಕ್ಕೆ ತೆಗಿತಾರ, 2 ವರ್ಷಕ್ಕೆ ತೆಗಿತಾರ. ಅದನ್ನು ತೆಗಿಬಾರ್ದು ಯಾರು ರೈತರು. ಹ್ಯಾಂಗ ಬಳಸಬೇಕಂದ್ರ ಭೂಮಿಯಲ್ಲಿ ಇರುವಂತ ಜೀವ ಕೋಶಿಯ ಭೂಮಿಯಲ್ಲಿ ಒಂದು ಜೀವಾತ್ಮ ಐತಿ. ಆ ಜೀವಾತ್ಮ ಕಾಪಾಡಬೇಕಾದ್ರ ಯಾರು ಒಟ್ಟ ಭೂಮಿಯಲ್ಲಿ ಇರುವಂತ ರೌದಿ ಆಗಲಿ ಒಂದು ಕಸ ಕಡ್ಡಿ ಆಗಲಿ ಸುಡಬಾರ್ದು. ಒಟ್ಟ ಆ ಭೂಮಿಯಲ್ಲಿ ಇರುವಂತ ಕಸ ನೀವು ಬದಿಗೆ ಹೋದ್ ಹೋಗುತ್ತಿರಲಿಲ್ಲ, ಆ ಬದಿನಲ್ಲಿ ಕಸ ಒಗದ್ರಲ್ಲ ಅದನ್ನ ಕೆತ್ತಿ ನೋಡ್ರಿ, ಅಲ್ಲಿ ಎಷ್ಟು ತಯಾರಾಗಿರ್ತೈತಿ ಅಂತ ಭೂಮಿ ಅನ್ನಂತದ್ದು ಅದ ಅಗದಿ ಫಲವತ್ತಾದಂತ ಮಣ್ಣು ಇರ್ತೈತಿ ಅಲ್ಲಿ. ಹಂಗ ಭೂಮಿಯಲ್ಲಿ ಏನರ ಬಿಟ್ಟು ಅಂದ್ರ ಕೆಡುವಂತ ವಸ್ತು ಅಲ್ಲ, ಚಲೋನ ಕೊಡ್ತೈತಿ ಅದು. ಅದಕ್ಕಾಗಿ ಯಾರು ದಯವಿಟ್ಟು ರೈತರು ಒಟ್ಟ ಸುಡಬ್ಯಾಡ್ರಿ, ಪೌಡರ್ ಮಾಡಿಸ್ರಿ, ನಿಮ್ಗೆ ಸಾಧ್ಯ ಆದಟ್ಟು ಹಂಗ ತುಂಬ್ರಿ, ಮತ್ತ ನೀವು ಎಷ್ಟು ಗ್ಯಾಪ್ ಹೊಕ್ಕಿರಿ ಅಟ್ಟ ನಮ್ಮ ಕಬ್ಬಿನ ಬದ್ದಲ್ಲಿ ಇಳುವರಿ ಜಾಸ್ತಿ ಬರ್ತೈತಿ. ಈಗ 4ನೇ ಕುಳಿ 63 ಟನ್ ಬಿದ್ದೈತಿ. 1 ಎಕರೆ 8 ಗುಂಟೆದಾಗ 105 ಟನ್ ತೆಗೆದಿನ ಫಸ್ಟ್ನೇ ವರ್ಷ. 2ನೇ ವರ್ಷ 90 ಟನ್ ಆಗೈತಿ. 3ನೇ ವರ್ಷ 75 ಟನ್ ಆಗೈತಿ. 4ನೇ ವರ್ಷ 63 ಟನ್ ಆಗೈತಿ. ಈಗಾಗಲೂ ಮತ್ತೆ 5ನೇ ಕುಳಿ ಸ್ಟಾರ್ಟ್ ಮಾಡೀನಿ ನಾನು. ನಾ ಇನ್ನು 4.5 ಫೂಟ್ ಇಟ್ಟೀನಿ. ಈಗ 6 ಫೂಟ್ 8 ಫೂಟ್ ಇದನ್ನ ಗ್ಯಾಪ್ ಮಾಡಿ ಅದರೊಳಗೆ ಧಾನ್ಯಗಳು ಯಾವ ಬೆಳೆಗಳ ಹಾಕ್ಬೇಕನ್ನೋದು ಹಾಕ್ತೀನಿ. ಈಗ ಎಲ್ಲೆಲ್ಲ ಸ್ವಲ್ಪ ಆಂಗ್ಲದಲ್ಲಿ ಕಡ್ಲಿ ಹಾಕಿನಿ. ಒಂದು ಕಡ್ಲಿ ಸುಮಾರು 1.5 ಫೂಟ್ ಮ್ಯಾಗ ಹಿಂಗ ಇದು ಐತಿ ನಮ್ದು. ಅದಕ್ಕೆ ಭೂಮಿಯಲ್ಲಿ ಅಂತ ಶಕ್ತಿ ಐತಿ. ಭೂಮಿ ಯಾರು ಸುಡದ ಅದನ್ನ ಕಾಪಾಡ್ಕೋಬೇಕಂತೇಳಿ ರಾಸಾಯನಿಕ ಕಮ್ಮಿ ಮಾಡಿ ನಮ್ಮ ಮನೆಯಲ್ಲಿ ಇರುವಂತ ಸೆಗಣಿ ಮತ್ತು ಈ ಆಕಳು ಉಚ್ಚಿ ನಾವು ಭೂಮಿ ಕೊಟ್ಟಿವಿ ಅಂದ್ರ ಬಹಳ ಜೀವಾತ್ಮದಂತ ಚಲೋ ಐತಿ. ನಮ್ಮ ಪರಿಸ್ಥಿತಿ ಮೊದಲು ನೀರಾವರಿ ಬಳಕ ಏನೇನು ಇದ್ದಿದ್ದಿಲ್ಲ. ಮೊದಲ ಏನ್ ನದಿದಿಂದ ನಾವು 9 ಕಿಲೋಮೀಟರ್ ಲೈನ್ ಇದೆ ನಮ್ದು. 9 ಕಿಲೋಮೀಟರ್ ಎರಡ್ ಕಡೆ ಸಂಪ್ ಮಾಡಿವಿ, ಎರಡ್ ಕಡೆ ಸಂಪ್ ತಂದು ಈ ಭೂಮಿಯಲ್ಲಿ ಇಂತ ಫಲವತ್ತ ಇದು ಆಗಿ ಆ ನೀರಿಗೆ ಭೂಮಿಗೆ ಹೆಂಗ್ ಹೊಂದೈತಿ ಅಂದ್ರ ಮನುಷ್ಯಾಗ ವರ್ಷಕ್ ವರ್ಷಕ್ಕೆ ಭೂಮಿ ಫಲವತ್ತತೆ ಆಕೈತಿ. ವರ್ಷಕ್ಕೆ ಹೊಳಿ ಕೃಷ್ಣಾ ನದಿದಿಂದ ನೀರ್ ಬಾಳ ಸುಧಾರಸಕತೈತಿ, ಅತಿ ಸುಧಾರಸಕೈತಿ ನಮ್ದು. ನಮ್ಮ ಗೊಬ್ಬರ ಖರ್ಚು ಬಹಳ ಕಡಿಮೆ ಬರ್ತೈತಿ, ಕಸದ ಆಳ ಕಡಿಮೆ ಬರ್ತೈತಿ. ಅದಕ್ಕೆ ಭೂಮಿ ನೀವು ಸುಟ್ಕೊಂಡ್ರಿ ಅಂದ್ರ ನಮ್ಮ ಹಣಿ ಬರ್ದಂಗ ಸುಟ್ಕೋತ ಹೋಗ್ತೈತಿ. ಅದಕ್ಕೆ ನೀವು ಎಲ್ಲಾ ರೈತರು ಬಹಳ ಅಂದ್ರ ಬಹಳ ಒಟ್ಟ ಭೂಮಿ ಬಹಳ ಹಸನ್ ಕಾಣತೈತಿ. ಹಸನ್ ಕಾಣದಾಗ ನೀವು ಭೂಮಿ ಸುಟ್ಕೊಂಡಿವಿ ಅಂದ್ರ ಭೂಮಿ ಎಲ್ಲ ಹಾಳು ಮಾಡ್ತಿಕೋತಿರತ್ತ ಕೆಶಿಂದ ನಾನು. ಸಿದ್ದರೆಡ್ಡಿಯವ್ರ, ಈಗ ತಾವು ನೀರನ್ನ ಕೃಷ್ಣಾ ನದಿಯಿಂದ ತಂದಿನಿ ಅಂತ ಹೇಳಿ ಹೇಳ್ತಾ ಇದ್ದೀರಿ, ಯಾವಾಗ ಇದು ನೀರಾವರಿ ವ್ಯವಸ್ಥೆ ಆಯಿತು ಮತ್ತೆ ಯಾವ ರೀತಿ ನೀವು ವ್ಯವಸ್ಥೆ ಮಾಡಿಕೊಂಡ್ರಿ? ನೀವು ಸ್ವಂತ ಮಾಡಿಕೊಂಡ್ರು ಅಥವಾ ಇದನ್ನ ಲೋನ್ ತಗೊಂಡು ಮತ್ತೆ ಯಾರ ಕಡೆಯಿಂದ ಒಂದು ಹಣಕಾಸಿನ ನೆರವು ತಗೊಂಡು ಮಾಡಿಕೊಂಡ್ರು, ಹೆಂಗ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ರಿ ಸರ್. ನಮ್ಮ ಜಿಬಿ ಅಂತ ಕರೀತಾರೆ ನಮ್ಮ ನಂದಿ ಶುಗರ್ ಫ್ಯಾಕ್ಟರಿ ಒಳಗ, ಅಲ್ಲಿ ನಮ್ಮ ಇಡೀ ಒಂದ್ ಬ್ಯಾಂಕ್ಗಳು ಎಲ್ಲ SBI ಆಗಲಿ ಸಿಂಡಿಕೇಟ್ ಆಗಲಿ ಎಲ್ಲ ಬ್ಯಾಂಕ್ಗಳು ಜಿಬಿ ಮೀಟಿಂಗ್ ಬಂದಿದ್ರು, ಎಲ್ಲಾ ರೈತರಿಗೆ ಮಾಹಿತಿ ಕೊಡಾಕತ್ತಿದ್ರು. ಆಗ ನಮ್ದು ಇಷ್ಟು ಜಮೀನ್ ಐತಿ, ನಾವು ನಮ್ಮ SBI ಕೋಲಾರ ಬ್ಯಾಂಕ್ನವ್ರ ಅವಾಗ ಏನು ಪರ್ಸೆಂಟೇಜ್ ತುಂಬಿಸ್ಕೊಳ್ಳಾರ್ದ

ಒಂದ್ ವರ್ಷಕ್ಕೆ ತುಂಬಕ್ಕ ಅದು ಎಲ್ಲ ಪೌಡರ್ ಆಗಿ ಅಲ್ಲೇ ಉತ್ಪತ್ತಿ ಆಗಿರ್ತೈತೆ. ಅದು ಹುಳ ಆಡಿ ಎಲ್ಲ ಇದು ಮಾಡಿ ಅಲ್ಲಿ ಎರೆಹುಳ ರೆಡಿ ಆಕೈತ್ರಿ. ರೆಡಿ ಹುಳ ಆಗಿ ಅಲ್ಲಿ ಅಲ್ಲೇ ಗೊಬ್ಬರ ರೆಡಿ ಆಕೈತಿ. ಅದನ್ನ ಏನ್ ಮಾಡಿದ್ವಿ ಈ ವರ್ಷ ಮತ್ತೊಂದು ಈ ವರ್ಷ ಇದಕ್ ಗ್ಯಾಪ್ ಇದ್ದಕ್ಕ ಆ ಮುಚ್ಚಿದ್ದು ಅದನ್ನ ತೆಗೆದು ಈಚಕಡಿ ಹಾಕ್ತಿವಿ. ಮತ್ ಮರಿ ವರ್ಷ ಅದನ್ನ ತೆಗೆದು ಮತ್ತೆ ಈಚಕಡಿ ಹಾಕ್ತಿವಿ. ಮತ್ತೆ ಆರ್ ತಿಂಗಳಿಗೆ ಈಗ ಈ ಕೊಬೋಟ ತೆಕ್ಕಿಸಿಂದ ಇವು ಸಣ್ಣ ಇದು ಬಂದಿರ್ತಾವ್ರಿ. ನಮ್ಗೆ ಪೌಡರ್ ಆಗ್ಲಿಕ್ಕಂದ್ರೂ ಬಿಸಿಲ ದಿನಕ್ಕೆ ಮೇ ಏಪ್ರಿಲ್ದಾಗ ಬಿಸಿಲು ಆತಂದ್ರ ಮತ್ತು ಡಿಸೆಂಬರ್ದಾಗು ಮತ್ತು ನವಂಬರ್ದಾಗ ಕಟಾವಾಗಿತ್ತ ನಾಲ್ಕು ತಿಂಗಳದಾಗ ಅದು ರೌದಿ ಒಣಗಿರ್ತತಿ. ನೀವು ಒಟ್ಟು ನೀರು ಹಚ್ಕೋಬೇಕು ಒಟ್ಟು ಮಾಡಬೇಕಂದ್ರೆ ಅವಾಗ ನಾವು ಕೊಬೋಟ ಈ ಸಣ್ಣ ಇಂಜಿನ್ನಿಂದ ಪುಡಿ ಮಾಡಿ ಆದಷ್ಟು ಭೂಮಿಗೆ ಫಲವತ್ತತೆ ಆಕೈತಿ. ಅದಕ್ಕಾಗಿ ನೀವು ಅದು ಎಷ್ಟು ನಾವು ಗ್ಯಾಪ್ ಮಾಡ್ಕೊಂಡು ಇದು ಮಾಡ್ತೀವಿ ಅಷ್ಟು ಬಹಳ ಒಳ್ಳೆ ಇದು ಆಕತಿ. ಕುಳೆ ಜಾಸ್ತಿ ಬರ್ತತಿ, ಭೂಮಿ ಕೆಡಂಗಿಲ್ಲ, ಕಸದ ಆಳ ಕಡಿಮೆ ಬರ್ತತಿ, ರಾಸಾಯನಿಕ ಕಡಿಮೆ ಬರ್ತತಿ. ಮತ್ತೆ ಇದರಿಂದ ಕಬ್ಬಿನದಿಂದ ಬಹಳ ಬಹಳ ಅಂದ್ರೆ ಬಹಳ ಇದು ಆಕತ್ರಿ. ಅದಕ್ಕಾಗಿ ಈ ಕಬ್ಬಿನ ಬದ್ದಲ್ಲಿ ಹೇಳುವುದಂದ್ರೆ ನೀವು 10 ಫೂಟ್ ಬೆಳೆಯುವಂತ ರೈತರು ಅದಾರ, ಸಾಲಿನಿಂದ ಸಾಲಿಗೆ 10 ಫೂಟ್ ಬೆಳೆದಾರ. ಒಬ್ಬ ರೈತ ಚಿಕ್ಕೋಡಿ 12 ವರ್ಷ ತೆಗೆದಿದ್ದ ನಾನು ಅಲ್ಲಿ ಚಿಕ್ಕೋಡಿ ಭಾಗಕ್ಕೆ ಹೋದಾಗ ಅದನ್ನು ನೋಡಿ ಬಂದು ಅವ್ರದಿಂದ ರೈತರು. ಇನ್ನೊಬ್ಬ ನಮ್ಮ ಎಲ್ಲ ಈಗ ಧಾರವಾಡ ಯೂನಿವರ್ಸಿಟಿ ಅವರು ನಮ್ಮನ್ನು 2 ಸರಿ ಜಲಗಾಂವಕ್ಕೆ ಮತ್ತು ಬೆಳಕ ಕೆಲವು ಮಹಾರಾಷ್ಟ್ರದಾಗ ನಮ್ಮನ್ನ ಟ್ರೈನಿಂಗ್ ಓದಿದ್ರು. ನಾಶಿಕ್ ಹೋಗಿದ್ದೀವಿ, ಪುಣಾಕ ಬಾಂಬೆಗೆ ಹೋಗಿದ್ದೀವಿ ಬಾಳಿ ಬದ್ದಲ. ಹಿಂಗಾಗಿ ನಾವು ಎಟ್ಟ ಮನುಷ್ಯನಲ್ಲಿ ಯಾವ ರೈತ ಮಾಡ್ತಾನ ಅವನ್ ಏನೈತಿ ನಾವು ಅವನ್ ತಿಳ್ಕೊಂಡ್ಬಂದು ಮಾಡ್ಬೇಕನ್ನುವಂತ ರೈತರು ಎಲ್ಲರಿಗಿದೆ ಅದು ಮೂಡ್ಬೇಕು. ಮೊದಲು ಯಾರ ರೈತ ಹೆಂಗ ಹೋಗ್ತಾನ ಅವನು ಇದು ಮಾಡ್ಕೊಂಡು ಹೋದ್ರ ಅದಟ್ಟು ನಮಗ ಬಹಳ ಚಲೋ ಬರುತ್ತೆ ಅಂತೇಳಿ ನಾನು ಹೇಳಕ್ ಬಯಸ್ತೇನೆ. ಈಗ ತಂತ್ರಜ್ಞಾನ ಬಹಳ ಮುಖ್ಯ, ತಮ್ದು ಸಾಕಷ್ಟು ಅನುಭವ ಕೂಡ ಇದ್ರೊಳಗದ. ತಾವು ವಿಜ್ಞಾನಿಗಳ ಜೊತೆಗೆ ಯಾವ ರೀತಿ ಕಬ್ಬು ಬೆಳಿಬೇಕು, ಕಾಲಕಾಲಕ್ಕೆ ಏನು ಬದಲಾವಣೆಗಳಾಗ್ಯಾವ, ಏನು ಬೆಳವಣಿಗೆ ಆಗ್ಯಾವ, ಇಂತಹ ಸಂಶೋಧನೆಗಳು ನಿಮ್ಮ ತೋಟದೊಳಗೆ ಬಂದ್ರೆ ಅದರಿಂದ ಇಳುವರಿ ಹೆಚ್ಚಾಗುವಂತದ್ದು ಕೂಡ ಇರ್ತದೆ. ಅದಕ್ಕೆ ನೀವು ವಿಜ್ಞಾನಿಗಳಿಗೆ ಆಮೇಲೆ ಅಧಿಕಾರಿಗಳ ಜೊತೆಗೆ ಸಂಪರ್ಕದೊಳಗಿದ್ದೀರಿ? ಹಾ, ಅದೀನಿ ಸರ್, ಬಹಳ ಸಂಪರ್ಕದಾಗ ಅದೀನಿ. ವಿಜ್ಞಾನಿಗಳು ಏನ್ ಹೇಳ್ತಾರೆ, ಒಬ್ಬ ರೈತರು ಈಗ ಬಹಳ ಆದ್ರೆ ನೀವು ಪ್ರತಿ ಸಲ ತೆಗೆದು ಪ್ರಶ್ನಿಸದೆ ನೆಗ್ಲಿ ಹೊಡಿಬೇಡ್ತಾರ. ಅವ್ರು ನೆಗ್ಲಿ ಯಾಕೆ ಹೊಡಿಬೇಡಂದ್ರ ಫಲವತ್ತಾದ ಮಣ್ಣನ್ನ ನೀವು ತೆಳಗ್ ಹೋಗಿದ್ರಿ ಅಂದ್ರ ತೆಳಗಿನ ಮಣ್ಣು ಮ್ಯಾಗ್ ಬಂದು ಸುಧಾರಿಸ್ಬೇಕ ಮತ್ತೆ ನಿಮಗೊಂದು ವರ್ಷ ಬೇಕಂತ ಕೇಳ್ತಾರೆ ವಿಜ್ಞಾನಿಗಳು ಹೇಳುದದ. ಅದಕ್ಕೆ ಈಗಿನ ರೈತರಿಗೆ ಬಹಳ ಒಳ್ಳೇದಂದ್ರೆ ಈ ರೂಟರ್ ಇದು ಬಂದೈತೆ ಅಲ್ರಿ ಟ್ರಾಕ್ಟರ್, ಅದು ರೈತರಿಗೆ ಅದೊಂದು ದೊಡ್ಡ ವಿಜ್ಞಾನಿಗಳು ಅದನ್ನು ಸಹಾಯ ಮಾಡಿಕೊಟ್ಟಾರ. ಭೂಮಿನೂ ಫಲವತ್ತದ ಯಾಕತಿ, ಅದರ ಭೂಮಿಯ ಮಣ್ಣನ್ನು ಅದ ಏನು ರೂಟರ್ ಹೊಡಿತೀವಲ್ಲ ಅದ ತೆಳಗ್ ಹೋಗುದಿಲ್ಲ, ಫಲವತ್ತ ಮಣ್ಣನ್ನ ಮ್ಯಾಗ ಉಳಿತೈತ್ರಿ ಅದು. ಅದು ಬಹಳ ಅದು ಭಾರಿ ಐತಿ. ಅದಕ್ಕಾಗಿ ಭೂಮಿಯಲ್ಲಿ ಮತ್ತೆ ಇನ್ನೊಂದು ರೈತರು ಒಬ್ಬೊಬ್ಬ ರೈತರು ಬಹಳ ಹುಚ್ಚುತನ ಮಾಡ್ತಾರ್ರಿ. ಭೂಮಿಯಲ್ಲಿ ಸ್ವಲ್ಪ ಹಸಿ ಇತ್ತಂದ್ರೆ ಟ್ರಾಕ್ಟರ್ ಓಡಾಡಿಸೋದು ಬಹಳ ಕಮ್ಮಿ ಮಾಡ್ಬೇಕು. ಭೂಮಿ ಗಟ್ಟಿ ಆತಂದ್ರ ಈಗ ಒಂದ್ ನೋಡ್ರಿ, ಒಂದು ತಿಪ್ಪಿ ಇದು ಮಾಡಿರ್ತೀವಿ ನಮ್ ಸಗಣಿ ಓದ್ ತಿಪ್ಪಿ ಹೋಗ್ಯಾಕ ಅಲ್ಲಿ ನಾವು ಡೈಲಿ ನೆಡಕೊತ್ ಹೋಗ್ತಿರ್ತೀವಿ ಅಲ್ಲಿ ಆ ತಿಪ್ಪಿಯಲ್ಲಿ ಆ ದಾರಿಗೆ ಏನ್ ಕಸ ಇಡಂಗಿಲ್ಲ. ಭೂಮಿಯಲ್ಲಿ ಹದ ಇರ್ತೈತ್ರಿ, ಆ ಟ್ರಾಕ್ಟರ್ ಯಾವ ಟೈಮ್ದಾಗ ಬಿಡಬೇಕು ಭೂಮಿ ಆರಿರಬೇಕು ಅವಾಗ ನಾವು ಮಾಡ್ಬೇಕು. ನೀವು ಮಳೆಗಾಲದಾಗ ಹೋಗಿ ಮಳೆ ಆದ್ಬೇಕು ಹೆಬ್ಬದ್ನಾಗ ಟ್ರಾಕ್ಟರ್ ಓಡಾಡಿಸಿದ್ರ ಭೂಮಿಯಲ್ಲಿಂದ ಶಕ್ತಿ ಎಲ್ಲ ಅಂಟಾಗಿ ಬಿಡ್ತೈತೆ. ಅದು ಈಗ ನೋಡ್ರಿ, ಅತಿ ನೀರ್ ಬಿಟ್ಟರೆ ಒಬ್ಬರು ಕಟಾವ್ ಮಾಡ್ತಿರ್ತಾರ ಇದೇನು ಇದು ಕಬ್ಬ, ಅವಾಗ ನೀವು ಕಟಾವ್ ಮಾಡಿದ್ರಿ ಅಂದ್ರ ಅವಾಗ ಕಬ್ಬ ಅದೇನ್ ಮಾಡ್ತೈತಿ ಎಟ್ ಹುದಲಾ ಕಡಿತೀವಿ ಅಟ್ಟ ರೈತರಿಗೆ ನುಕ್ಸಾನ್ ಆಯ್ತದ. ಅದು ಕಬ್ಬೇ ಇರ್ತೈತಿ, ಅದು ಕಬ್ಬು ರೀ, ಎಷ್ಟು ಬರಿ ಕಡಿತೀವಿ ಅಷ್ಟ ಚಲೋ ಬರ್ತೈತಿ. ಅದಕ್ಕಾಗಿ ಎಷ್ಟು ನಮಗ ಸಾಧ್ಯ ಆರ್ತತಿ ಭೂಮಿ ಅವಾಗ ಟ್ರಾಕ್ಟರ್ದ ನಾವು ಕೆಲಸ ಮಾಡ್ಬೇಕು ರೈತರು. ಮೊದಲೆಲ್ಲ ನಮ್ಮ ಹಿರಿಯರು ಇದ್ರು ಅವಾಗ ಎತ್ತುಗಳದಿಂದ ಅವ ಸಾಮರ್ಥ್ಯ ಹೊಡೆಯವ್ರು ಇದ್ರು, ಈಗಿನವ್ರು ಯಾರು ಇಲ್ಲ ಟ್ರಾಕ್ಟರ್ ಮ್ಯಾಗ ಕೂತ ಎಲ್ಲ ಕೆಲಸ ಮಾಡೋರು. ಹಿಂಗಾಗಿ ಟ್ರಾಕ್ಟರ್ಗಳು ಎಷ್ಟು ನೀವು ಬರಿಗೆ ಹಾಕಿ ಕೆಲಸ ಮಾಡ್ತೀರಿ ಅಷ್ಟು ಚಲೋ ಅಂತೇಳಿ ಎಲ್ಲ ರೈತರಿಗೆ ಇದನ್ನ ಹೇಳಕ್ ಬಯಸ್ತೇನೆ. ಈಗ ನೋಡ್ರಿ, ತಾವು 9 ಕಿಲೋಮೀಟರ್ ಪೈಪ್ ಲೈನ್ ಮಾಡ್ಕೊಂಡ್ರಿ, ನೀರು ತಗೊಂಡ್ ಬಂದ್ರಿ, ಅದ್ರ ಜೊತೆಗೆ ನೀವು ಒಂದ್ 4-5 ಜನ ರೈತರು ಕೂಡಿ ಈ ಕೆಲಸ ಮಾಡ್ಕೊಂಡಿದ್ರಿ. ನಿಮ್ದು ಆದ ನಂತರ ನಿಮ್ಮನ್ನೇ ನೋಡಿ ಹೌದಲ್ಲಪ್ಪ ನಾವು ಹಿಂಗ ತರಬಹುದಲ್ಲ ಅಂತೇಳಿ ಸುತ್ತಮುತ್ತಲ ತಂದವರದಾರ ನೀರು ತಮ್ಮ ಹೊಲಕ್ಕ ತಂದಾರ ಸರ್? ಇದ್ದಿದ್ ನಮ್ಮನ್ ನೋಡಿ ಬಹಳ ಮಂದಿ ರೈತರು ತಂದ್ರ. ಅವಾಗ ನಾವು ತಂದ ಕಾಲಕ್ಕೆ ಯಾರು ತಂದಿದ್ದಿಲ್ಲ. ಅವಾಗ ಬಹಳ ಚಲೋ ಇತ್ತರಿ ಲೈನ್, ಇದ್ದುತ್ ಬಹಳ ಚಲೋ ಇತ್ತು ಅಂದ್ರ 12 ತಾಸ ಸಿಂಗಲ್ ಪೀಸ್ ಕೊಡ್ತಿದ್ರು, 6 ತಾಸ ತ್ರಿಪೇಸ್ ಕೊಡ್ತಿದ್ರು.

ಗದಗ್ ಬೆಟಗೇರಿಯ ಮಾರುತಿಪ್ಪ ಬಿ ಭಜಂತ್ರಿ ಮತ್ತು ಸಂಘಟಕರಿಂದ ಸನದಿ ವಾದನ ಕೇಳೋಣ.